ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:30. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ಕೇಳುವರೆ, ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ಪ್ರಗತಿಪರ ರೈತರಾದ ವಿನೋದ್ ಅವರೊಂದಿಗೆ ಸಂದರ್ಶನವಿದೆ. ಮೊದಲಿಗೆ ಜಾಹೀರಾತುಗಳು. ಅಣ್ಣಪ್ಪ, ಏನಿದಂತೆ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದು ಗುಂಡಿ ತುಂಬಿದ ಮ್ಯಾಲ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬಹುದು ಅಂತ. ಹಂಗಂತಿ ಇವತ್ತೇ ಇನ್ನೊಂದು ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. COVID-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. COVID-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕೋ ರಮಣ, ಹಿಂಗ್ ಚಿಂತೆ ಒಳಗ್ ಕುಂತಿಯಲ್ಲ? ಈ ಸಲ ಬೆಳಿ ಹಾಳಾಯ್ತು ಅಂದ್ರ ದೊಡ್ಡ ಹಾನಿ ಆಗ್ತದ. ಅದಕ್ಕೆ ಯಾಕೆ ಹೆದರ್ತಿ ರಮಣ? AIC ಇದೆಯಲ್ಲ, ಅಂದ್ರ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ. ಇದು ರೈತರ ಬೆಳೆಯ ವಿಮೆ ಮಾಡಿಸಿ ಒಂದ್ ವೇಳೆ ಬೆಳೆ ಹಾಳಾದ್ರೆ ರೈತರಿಗೆ ಆರ್ಥಿಕ ಸಹಾಯ ಮಾಡುತ್ತೆ. ನಿಜವಾಗ್ಲು? ಹಾ, ಅದಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ, ತಪ್ಪದೆ ನಿಮ್ ಬೆಳೆಯ ವಿಮೆಯನ್ನ AIC ಮಾಡಿಸಿ ಅಂತ. ಬೆಳೆಯನ್ನ ಕಾಪಾಡುವುದು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ. ಹಿಂದೆ ನಿಮ್ಮ ಬೆಳೆಯ ವಿಮೆಯನ್ನ ಮಾಡಿಸಲು ಹತ್ತಿರದ ವಾಣಿಜ್ಯ, ಗ್ರಾಮೀಣ ಅಥವಾ ಸಹಕಾರಿ ಬ್ಯಾಂಕ್ ಅನ್ನು ಸಂಪರ್ಕಿಸಿ ಅಥವಾ PMMPY.GOV.IN ನಲ್ಲಿ ಫಾರ್ಮ್ ಅನ್ನು ತುಂಬಿ. ಮತ್ತು ನೈಸರ್ಗಿಕ ವಿಪತ್ತು, ಕಾಡು ಪ್ರಾಣಿಗಳ ದಾಳಿಯಿಂದ ಮತ್ತು ಇತರೆ ಕಾರಣಗಳಿಂದ ಆಗುವ ಬೆಳೆಯ ಹಾನಿಗೆ ಆರ್ಥಿಕ ಸಹಾಯವನ್ನ ಪಡೆಯಿರಿ. AIC ಸಂಪನ್ನ ಭಾರತದ ಗುರುತು. ವಿಮೆಯು ಕೋರಿಕೆಯ ವಿಷಯಕ್ಕೆ ಸಂಬಂಧಿಸಿದಾಗಿದೆ. When an earthquake strikes, if possible, rush to an open area. If you can't go out of the room, then drop down and go under a table or any solid surface. Keep your head covered and hold on to something tightly. You can also rush to the room corner and cover your head. Let's learn to protect ourselves during an earthquake. Let's be prepared. Always ensuring your safety. National Disaster Management Authority, Government of India. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ತೆಂಗಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ಪ್ರಗತಿಪರ ರೈತರಾದ ವಿನೋದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹಾನಗೋಪಿನಾಥ್. ರೈತ ಬಾಂಧವರೇ, ತೆಂಗು ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ತೋಟಗಾರಿಕೆ ಬೆಳೆ, ವಾಣಿಜ್ಯ ಬೆಳೆ ಅಂತಲೂ ಸಹ ಕರಿಬೋದು. ಇದನ್ನು ನಾವು ಕಲ್ಪವೃಕ್ಷ ಅಂತಲೂ ಸಹ ನಾವು ಕರಿತೇವೆ. ತೆಂಗಿನ ಎಲ್ಲ ಭಾಗವೂ ಸಹ ಬಹಳ ಉಪಯೋಗಕಾರಿ, ಒಂದನ್ನು ಬಿಸಾಕೋ ಆಗಿಲ್ಲ. ಹಾಗಾಗಿ ನಮ್ಮ ರೈತ ಬಾಂಧವರು ಈ ಒಂದು ಬೆಳೆಯನ್ನು ಮಳೆ ಆಶ್ರಿತ ಪ್ರದೇಶದಲ್ಲಿ ನೀರಾವರಿ ಅನುಕೂಲತೆ ಇರತಕ್ಕಂಥವರು ನೀರಾವರಿಯಲ್ಲೂ ಸಹ ಬೆಳೀತಾ ಇದ್ದಾರೆ. ತೆಂಗಿಗೆ ಹೆಚ್ಚೆಚ್ಚು ಬೇಡಿಕೆ ಸಹ ಇದೆ, ಯಾಕಂದರೆ ಇದನ್ನು ತಾಜವಾಗಿ ಬಳಸ್ತೇವೆ, ಜೊತೆಗೆ ಸಂಸ್ಕರಿಸಿದ ಪದಾರ್ಥವಾಗಿ ಹೆಚ್ಚಾಗಿ ಬಳಸೋದ್ರಿಂದ ಹೆಚ್ಚೆಚ್ಚು ಬೇಡಿಕೆ ಇದೆ. ನಮ್ಮ ರೈತರಿಗೆ ಹೆಚ್ಚಿನ ಲಾಭವೂ ಸಹ ತಂದುಕೊಡ್ತಾ ಇದೆ. ಹಾಗಾಗಿ ಈ ಒಂದು ತೆಂಗಿನ ಸುಧಾರಿತ ಬೇಸಾಯದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಗತಿಪರ ರೈತರಾದಂತಹ ವಿನೋದ್ ಅವರು ನಮ್ಮ ಜೊತೆಲಿದ್ದಾರೆ. ವಿನೋದ್ ಅವರೇ, ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ, ಈ ಒಂದು ಕೃಷಿನ ಯಾತಕ್ಕೋಸ್ಕರ ಆಯ್ಕೆ ಮಾಡಿಕೊಂಡ್ರಿ? ನಾನು ಗ್ರಾಜುಯೇಷನ್ ಮಾಡಿ ಆಮೇಲೆ. ಏನು ಪದವಿಯನ್ನು ಪಡೆದಿದ್ದೀರಿ? BA ಡಿಗ್ರಿ ಆಗಿದೆ. ಹ್ಞೂ ಹ್ಞೂ. ಮತ್ತು ನಮ್ಮ ತಂದೆಯಿಂದ ಬಂದಿದ್ದ ಅಷ್ಟು ಜಮೀನನ್ನು ನಾನು ಆ ಟೈಮ್ ತಂದೆ ಮರಣ ಹೊಂದಿದ ಕಾಲದಿಂದ ನಾನು ವ್ಯವಸಾಯನ ಶುರು ಮಾಡಿದೆ. ಆವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ವಿತ್ ನ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲೇ ಶುರು ಮಾಡಿದೆ. ಅವಾಗ ನಮಗೆ ಬೇರೆ ಬೇರೆ ಜಮೀನುಗಳಿಗೆ ಹೋಗಿ ರೈತರ ಜಮೀನುಗಳಿಗೆ ಹೋಗಿ ನೋಡ್ಕೊಂಡು ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೆಂಗೆ ಮಾಡಬೇಕು, ಯಾವ ಥರ ಪದ್ಧತಿಗಳನ್ನ ಅನುಸರಿಸ್ಬೇಕು ಅದನ್ನೆಲ್ಲ ನಾವು ಮಾಡ್ತಾ ಮಾಡ್ತಾ ಅದನ್ನು ಕಲ್ತ್ಕೊಂಡು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನಾವು ತುಂಬ ಚೆನ್ನಾಗಿ ಅದನ್ನು ತಂದ್ವಿ. ಎಷ್ಟು ವರ್ಷದಿಂದ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಿ? ಈಗ ಒಂದು 10 ವರ್ಷ ಮೇಲಾಯ್ತು ಸರ್. 10 ವರ್ಷ ಮೇಲಾಯ್ತು ಅಂತೀರಿ. ಈ ಕೃಷಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೋದು, ಧಾನ್ಯಗಳನ್ನು ಬೆಳಿಬೋದು, ವಾಣಿಜ್ಯ ಬೆಳೆಗಳನ್ನು ಬೆಳಿಬೋದು, ಎಣ್ಣೆ ಕಾಳುಗಳನ್ನು ಬೆಳಿಬೋದು. ಹೌದು. ತೆಂಗನ್ನ ನಾವು ಮುಖ್ಯ ಕಸುಬಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರಿ, ಯಾತಕ್ಕೋಸ್ಕರ ತೆಂಗನ್ನ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ನನಗೆ ಮುಂಚೆಯಿಂದ ಅಷ್ಟೊಂದೇನು ಅಗ್ರಿಕಲ್ಚರ್ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಎಜುಕೇಶನ್ ಮುಗಿದ್ಮೇಲೆ ನಾನು ಹಳ್ಳಿಗೆ ಸೇರ್ಕೊಂಡೆ. ಹಳ್ಳಿಗೆ ಸೇರ್ಕೊಂಡಾಗ ನನಗೆ ತೆಂಗು ಮೇನ್ ಉತ್ಪನ್ನ ಇದ್ದಿದ್ದು ನಮ್ದು ತೆಂಗು. ತೆಂಗಲ್ಲೇನಾದ್ರೂ ಮಾಡ್ಬೋದಲ್ವಾ, ಅದನ್ನ ತೆಂಗನ್ನ ಬೇಸಾಯದ ಖರ್ಚನ್ನು ಕಮ್ಮಿ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅದೇ ನಮಗೆ ಇಳುವರಿ ಜಾಸ್ತಿ ಮಾಡ್ಕೊಂಡು ಕಮ್ಮಿ ಖರ್ಚಲ್ಲಿ ಇಳುವರಿ ಜಾಸ್ತಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ತೆಂಗಿನ ಬೇಸಾಯನ ಶುರು ಮಾಡಿದೆ. ಈಗ ತಾವು ಚಿಕ್ಕನಹಳ್ಳಿ ತಾಲೂಕಿನವರು. ಹೌದು ಸರ್. ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ತೆಂಗನ್ನ ಬೆಳೀತಾರೆ. ಹೌದು. ನಿಮ್ಗೆ ಎಷ್ಟು ಗಿಡಗಳಿದ್ದಾವೆ? ನಮ್ದು ಒಂದು 600 ಗಿಡ ಇದೆ ತೆಂಗು. 600 ಗಿಡ? 600 ಇನ್ನು ಜಾಸ್ತಿನೇ ಇತ್ತು. ಇವಾಗ ರೋಗ ಎಲ್ಲ ಬಂದು ಅಣಬೆ ರೋಗ ಅನ್ನೋದೊಂದು ಮೇಜರ್ ನಮಗೆ ಈಗ ದೊಡ್ಡ ಸಮಸ್ಯೆ ಇದೆ. ಆದ್ರಿಂದ ಸ್ವಲ್ಪ ಒಂದು 200 ಗಿಡ ಹೋಗಿದೆ. ಯಾಕಂದ್ರೆ ತೆಂಗು ಬೆಳೆಯುವ ಪ್ರದೇಶದಿಂದ ಬಂದಿದ್ದೀರಿ, ಸಾಕಷ್ಟು ಅನುಭವ ತಮಗಿದೆ. ಮೂಲತಃ ನೀವು ಕೃಷಿ ಕುಟುಂಬದವರು ಆಗಿದ್ದೀರಿ. ಹೌದು. ಒಬ್ಬ ಹೊಸ ರೈತ ತೆಂಗನ್ನ ಬೆಳಿಬೇಕು, ತೆಂಗು ತೋಟವನ್ನ ಮಾಡಬೇಕು 1 ಎಕರೆ ಪ್ರದೇಶದಲ್ಲಿ ಅಂತಂದ್ರೆ ಭೂಮಿ ಸಿದ್ಧತೆ ಆಗ್ಬೋದು, ಗಿಡಗಳ ಆಯ್ಕೆ ಆಗ್ಬೋದು, ಅಥವಾ ಗುಳಿಗಳ ಅಂತರ ಆಗ್ಬೋದು, ಇದ್ರ ಬಗ್ಗೆ ಏನು ಸಲಹೆ ಕೊಡ್ತೀರಿ ಆತನಿಗೆ? ಈಗ ಹಿಂದಿನ ಪದ್ಧತಿ ಲೆಕ್ಕದಲ್ಲಿ ನೋಡಿದ್ರೆ ಅಂತರ ಜಾಸ್ತಿ ಇತ್ತು. ಈಗ ಎಲ್ಲ ರೈತರು 30 ಅಡಿಯಿಂದ 25 ಅಡಿಗೆ ಬಂದಿದ್ದಾರೆ. ಇದು ಒಂದು ಇದು ಸುಧಾರಣೆ ಆಗಿದೆ. ಮತ್ತೆ ಹಿಂದೆ ತಿಪ್ಟೂರು ಟಾಲ್ ಅನ್ನೋದು ಅಥವಾ ಕೋಸ್ಟಲ್ ಟಾಲ್ ಅನ್ನೋದು ಮುಖ್ಯವಾಗಿ ಎಲ್ಲ ಕಡೆ ಇದ್ದಿದ್ದು. ಕೋಸ್ಟಲ್ ಕಡೆ ಹೋದ್ರೆ ಕೋಸ್ಟಲ್ ಟಾಲ್, ತಿಪ್ಟೂರು ಭಾಗ, ತುಮಕೂರು ಜಿಲ್ಲೆ ಈ ಕಡೆ ಈ ಪ್ರದೇಶಗಳಲ್ಲಿ, ಮಧ್ಯ ಒಳನಾಡು ಏನಿದೆಯಲ್ಲ ಇಲ್ಲಿ, ಇಲ್ಲೆಲ್ಲ ಬರೀ ತಿಪ್ಟೂರು ಟಾಲ್ ಅನ್ನೋದೇ ಪ್ರಮುಖವಾಗಿರೋದು. ಈಗ ನೆಕ್ಸ್ಟ್ ರೀಸೆಂಟ್ ಡೇಸ್ನಲ್ಲಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಸುಮಾರು ತಳಿಗಳನ್ನು ಡೆವಲಪ್ ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ರಿಯಾಯಿತಿ ದರದಲ್ಲಿ ಕೋಕೋನಟ್ ಡೆವಲಪ್ಮೆಂಟಲ್ಲಿ ಸಸಿಗಳು ನಮಗೆ ಸಿಗುತ್ತೆ. ಲೋಕಸರ ಫಾರಂ ಅಂತ ಮಂಡ್ಯ ಹತ್ರ ಇದೆ. ಅಲ್ಲಿ ನಮಗೆ D into T ಅಂದರೆ ಡ್ವಾರ್ಫ್ ವೆರೈಟಿ ಇಂಟು ಟಾಲ್ ಎರಡು ಕ್ರಾಸ್ ಮಾಡಿ ಆಮೇಲೆ ಐ ಈಲ್ಡಿಂಗು ಅದನ್ನು ಈಗ ನಾವು ನಮ್ಮ ಇದು ವಿಧಾನದಲ್ಲಿ ನೋಡಿದ್ರೆ ಹಳೆ ಪದ್ಧತಿಯಲ್ಲಿ ನೋಡಿದ್ರೆ 6-8 ವರ್ಷಕ್ಕೆ ನಮಗೆ ಇಳುವರಿ ಶುರುವಾಗುತ್ತೆ. 8 ವರ್ಷ ಮ್ಯಾಕ್ಸಿಮಮ್ ಇಳುವರಿ ಶುರುವಾಗಬೇಕು ಅಂದರೆ 8 ವರ್ಷ. ಈ ವೆರೈಟಿನ D into T ವೆರೈಟಿ ಏನಿದೆಯಲ್ಲ ಇದರಲ್ಲಿ 4-5 ವರ್ಷಕ್ಕೆ ಇಳುವರಿ ಒಳ್ಳೆ ಇಳುವರಿ ಶುರುವಾಗುತ್ತೆ, ಐ ಇಳ್ಲಿಕ್ಕೆ ಶುರುವಾಗುತ್ತೆ. ಪ್ಲಸ್ ಇದು ಎಳ್ನೀರ್ಗೋಸ್ಕರನಾದ್ರೂ ಕೀಳ್ಬೋದು, ಕೊಬ್ಬರಿಗಾರಿಗೂ ಮಾಡ್ಬೋದು, ಎರಡಕ್ಕೂ ಅನುಕೂಲ ಇರುತ್ತೆ ಅಂತ ಇದು ವೆರೈಟಿ ಸುಧಾರಿತ ವೆರೈಟಿ ಇದು. ಇದು ತಳಿಗಳ ಆಯ್ಕೆಯಲ್ಲಿ ರೈತ ಬಂದವರು ಗಮನಿಸಿದೆ. ಇನ್ನು ಈಗ ಗುಳಿಯನ್ನ ತೋರಿಸ್ತಕ್ಕಂತ ಪದ್ಧತಿಗೆ ಬಂದ್ರೆ ಎಷ್ಟೆಷ್ಟು ಅಂತರವನ್ನ ಈ ಒಂದು ವೆರೈಟಿ ಕೊಟ್ರೆ ಬಹಳಷ್ಟು ಒಳ್ಳೇದು ಅಂತ? ಈ ವೆರೈಟಿಗೆ 25 ಅಡಿ ಅಂತರ ಒಳ್ಳೇದು. ಪ್ಲಸ್ ಈ ಗುಣಿಯ ಆಳ ಏನಂದ್ರೆ ಆಕಾರ ಅಂದ್ರೆ 1.5 ಅಡಿ 2.5 ಅಡಿ ಮಾಡ್ಕೊಂಡ್ರೆ ಒಳ್ಳೇದು. ಈ ಗಿಡ ನಾಟಿ ಮಾಡ್ಲಿಕ್ಕೆ 1 ವರ್ಷ ಹಳೇದಾದ್ರೆ 1 ವರ್ಷದ ಹಳೆ ಗಿಡ ಬೇಕಾಗುತ್ತೆ. ಸೂಕ್ತ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ತುಂಬಾ ಚಿಕ್ಕದಾದ್ರೆ ನೀರಿಲ್ದರೆ ಸಮ ಹೋಗೋ ಚಾನ್ಸಸ್ ಇರುತ್ತೆ. ಬೇರಿನ ಬೆಳವಣಿಗೆ ಸೂಕ್ತವಾಗಿ ಹೋಗ್ಬೇಕು ಅಂದ್ರೆ 1 ವರ್ಷದ ಹಳೆಯದ ಗಿಡ ಒಳ್ಳೇದು ಅಂತ ನಾನು ಹೇಳ್ತೀನಿ. ಈಗ 1 ವರ್ಷದ ಗಿಡ ತಂದ್ರೆ ಇನ್ನು 3 ವರ್ಷಕ್ಕೆ ಕಾಯಿ ಬಿಡುತ್ತದು. 3 ವರ್ಷ ಅಂತಂದ್ರೆ 4 ವರ್ಷ ಅಲ್ಲಿ ಇನ್ನು 3 ವರ್ಷ ಬೇಕು. ಇನ್ನು 3 ವರ್ಷ ಬೇಕು. 3 ವರ್ಷಕ್ಕೆ ಎಳ್ನೀರ್ ಕೀಳುವಂತ ಅದು ಇದು ಸುಧಾರಿತ ಆದ್ರೆ ಒಳ್ಳೆ ವೆರೈಟಿ ಬಂದಿರೋ ವೆರೈಟಿ ಆದ್ರೆ ಮಾತ್ರ. ಆಮೇಲೆ ಆರೈಕೆನೂ ಆಗಿ ಇರಬೇಕು. ಆರೈಕೆನೂ ಆಗಿರ್ಬೇಕು. ಹೌದು. ಆರೈಕೆ ಅಂತಂದ್ರೆ ಈಗ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಹಸಿರೆಲೆ ಗೊಬ್ಬರ, ಹಸಿರು ಸೊಪ್ಪು, ಈಗ ಬೇವಿನ ಸೊಪ್ಪು, ಎಂತ ಸೊಪ್ಪು ಬೇಲಿಲಿ ಬೇರೋಂತ ಸೊಪ್ಪುಗಳನ್ನ ಕಡ್ದು ಗುಣಿಗೆ ಹಾಕ್ತಾ ಇರ್ಬೇಕು. ಗುಣಿ ಸಸಿ ನೆಡುವಂತ ವಿಧಾನ ಅಂತಂದ್ರೆ 2.5 ಅಡಿ ತೆಗೆದು ಗುಣಿ ತೆಗೆದು ಅದರಲ್ಲಿ ಒಂದು ಸ್ವಲ್ಪ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತೆ ಮೇಲ್ಪದರದ ಮಣ್ಣು ಮತ್ತೆ ಒಂದಷ್ಟು ಸೊಪ್ಪು ಹಾಕ್ಬಿಟ್ಟು ಕುರಿಜ್ಬಿಟ್ಟು ಬಿಟ್ಬಿಡ್ಬೇಕು 1 ತಿಂಗಳು. ಅದು ಕಳಿಯಕ್ ಬಿಡ್ಬೇಕು 1 ತಿಂಗಳು. 1 ತಿಂಗಳು ಆದ್ಮೇಲೆ ಸಸಿನ ನಾಟಿ ಮಾಡ್ಬೇಕು ಅಲ್ಲಿ. ಇದು ಒಂದು ವಿಧಾನ. ಆಮೇಲೆ ಈ ನಾಟಿ ಮಾಡಾದ್ಮೇಲೆ ಗಿಡಕ್ಕೆ ನೀರು ಅಣಿಸೋದು 3 ದಿವಸಕ್ಕೆ 2 ದಿವಸಕ್ಕೆ ಒಂದ್ಸಲಿ ಮಾಡ್ತಾ ಹೋಗ್ಬೇಕು. ಫುಲ್ ನೀರ್ ಕಟ್ಟಬಾರದು. ಸ್ವಲ್ಪ ಒಣ ಆಗ್ಬೇಕು, ಸ್ವಲ್ಪ ಸಸಿ ಹಸಿ ಆಗ್ಬೇಕು, ಒಣ ಆಗ್ಬೇಕು, ಹಸಿ ಆಗ್ಬೇಕು. ಇದೊಂದು ನೀರು ಕಟ್ಟಬಾರದು. ಹೆಚ್ಚು ನೀರು ಕಟ್ಟಬಾರದು ಸಸಿ. ಇನ್ನು ಅವಾಗ ಬೇರೊಂದೆ ಟೈಮಲ್ಲಿ ಜಾಸ್ತಿ ನೀರು ನಿಲ್ಬಾರ್ದು ಅಲ್ಲಿ. ಒಣೆ ಮತ್ತೆ ಹಸಿ ಎರಡು ಒಣೆ ಎರಡು ಸಿಗ್ತಾ ಇರ್ಬೇಕು ಅಲ್ಲಿ. ಅದವಾಗಿರ್ಬೇಕು, ಅದ ಸಿಗ್ತಾ ಇರ್ಬೇಕು ಭೂಮಿಲಿ. ಆದಷ್ಟು ಈ ಭೂಮಿಯಲ್ಲಿ ಸಾವಯವ ಅಂಶ ಸೇರಿದ್ರೆ ಬೇರ್ ಬಿಡಕ್ಕೆ ಈಸಿ ಆಗುತ್ತೆ, ತುಂಬಾ ಬೇಗ ಅದು ಬೇರ್ನ ಬಿಟ್ಕೊಳಕ್ಕೆ ಅನುಕೂಲ ಆಗುತ್ತೆ. ಇದು ಒಂದು ಇದು. ಈಗ ನೀವೇನ್ ಮಾಡಿದ್ರಿ, ತೋಟನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರಿ. 25 ಅಡಿ 25 ಅಡಿಗೆ ಹಾಕೋಬೇಕು, ಸಸಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಗೊಬ್ಬರವನ್ನ ಹೀಗೆ ಹಾಕ್ಬೇಕು ಅಂತ ಹೇಳಿದ್ರಿ. ಯಾರಾದರೂ ರೈತರು ಮಾಡಬೇಕು ಅಂತಂದ್ರೆ ನಿಮ್ಮ ಕಡೆ ಏನಾದರೂ ಸಸಿಗಳು ಲಭ್ಯ ಇದೆಯಾ? ನಮ್ಮ ಭಾಗದಲ್ಲಿ ತಿಪ್ಟೂರು ಭಾಗದಲ್ಲಿ ಸುಮಾರು ರೈತರೆಲ್ಲ ಸಸಿ ನರ್ಸರಿಗಳು ಮಾಡ್ಕೊಂಡಿದ್ದಾರೆ. ನೀವೇನು ಮಾಡಿಲ್ಲ? ನಮ್ದಿಲ್ಲ ಸರ್, ಮುಂಚೆ ಇತ್ತು, ನಾನು ಇವಾಗಿಲ್ಲ. ನಾನು ಆ್ಯಕ್ಚುಲಿ ಈಗ ವ್ಯಾಲ್ಯುಡೇಷನ್ ಅಂತ ಮಾಡಬೇಕು ಅಂತ ನಾನು ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಅದು ಸಸಿ ನರ್ಸರಿ ಮಾಡೋದು ಕಮ್ಮಿ ಆಯಿತು. ಮುಂಚೆ ಮಾಡ್ತಾ ಇದ್ದೆ, ವರ್ಷ ವರ್ಷ ಸಸಿ ನರ್ಸರಿ. ಇವಾಗಲೂ ಕಾಯಿ ಬೇಕಾದ್ರೆ ಸಿಗುತ್ತೆ ನಮಗೆ, ದೊಡ್ಡ ಮರಗಳ ಕಾಯಿ ನಮ್ದು ತೋಟದಲ್ಲಿದೆ, ಅದು ಬೇಕಾದ್ರೆ ನಮಗೆ ಕೊಡ್ತೀನಿ ಬೇಕಾದ್ರೆ ರೈತರು ಕೇಳಿದ್ರೆ. ನಿಮ್ಮ ಮುಖ್ಯ ಗುರಿ ಇದನ್ನ ಮೌಲ್ಯವರ್ಧನೆ ಮಾಡಬೇಕು. ನಾನು ಫಾರ್ಮಿಂಗ್ ಕಲಿತಾದ್ಮೇಲೆ ನಮಗೆ ಬೆಳೆ ಜಾಸ್ತಿ ಬಂತು. ಬೆಳೆ ನನ್ನ 30,000 18 20,000 ಇದ್ದಿದ್ರೆ 40,000 ಕಾಯಿ ತಗೊಂಡೋದೆ ನಾನು. ಕಮ್ಮಿ ಖರ್ಚಲ್ಲಿ ಬೇಸಾಯ ಮಾಡ್ತಾ ಹೆಂಗೆ ಮಾಡಬೇಕು ಅನ್ನೋದ್ರ ಮೇಲೆ ಇನ್ನು ವಿಧಾನವಾಗಿ ಹೇಳ್ತೀನಿ, ಬೇರೆ ಬೇರೆ ವಿಚಾರಗಳಿದೆ. ಆದರೆ ಇದನ್ನ ವ್ಯಾಲ್ಯುಡೇಷನ್ ಮಾಡಲಿಲ್ಲ ಅಂತಂದ್ರೆ ಅಷ್ಟು ಮಾರ್ಕೆಟ್ ನಮ್ಗೆ ರೇಟ್ ಇಲ್ಲ. ನಿಜ, ಅದಕ್ಕೋಸ್ಕರ ಅದನ್ನ ಬೆಳೆದಿದ್ದನ್ನ ಜಾಸ್ತಿ ನಾವು ರೇಟಿಗೆ ಮಾರಿದ್ರೆ ಮಾತ್ರ ನಮ್ಮ ದುಡಿಮೆ. ಹೌದು, ಅದಕ್ಕೋಸ್ಕರ ನಾವು ವ್ಯಾಲ್ಯುಡೇಷನ್. ಹೌದು, ಸಾಮಾನ್ಯವಾಗಿ ಈಗ ಬೆಂಗಳೂರು ಸುತ್ತಮುತ್ತ ರೈತ ಬಂದವರು ಎಳನೀರಿಗೆ ಕೊಡಂತದ್ದು ಅಥವಾ ಕಾಯಿ ಕೊಟ್ಟು ಯಾರಿಗೋ ಮಾರೋ ಅಂತದ್ದು ಇವೆಲ್ಲ ಮಾಡ್ತಾರೆ. ತಮ್ಮಂಗೆ ನೀವು ಅದನ್ನ ಒಂದು ರೀತಿನಲ್ಲಿ ಒಂದು ಯೋಜನೆ ಹಾಕೊಂಡು ಮೌಲ್ಯವರ್ಧನೆ ಮಾಡಿದ್ರೆ ಬಹಳಷ್ಟು ಅನುಕೂಲ ಅಂತ. ಮೌಲ್ಯವರ್ಧನೆ ಬಗ್ಗೆ ಆಮೇಲೆ ಮಾತಾಡೋಣ. ವಿನೋದ್ ಅವರೇ, ಈಗ ಸಾವಯವ ಕೃಷಿನಲ್ಲಿ ಈ ಒಂದು ತೆಂಗನ್ನ ಬೆಳೆಯೋದಕ್ಕೆ ಸಾಧ್ಯವಿದೆಯೇ? ತುಂಬಾ ಸಾಧ್ಯ ಇದೆ. ಬೇಗ ತೆಂಗನ್ನ ಡೆವಲಪ್ ಮಾಡಬೇಕು ಅಂದ್ರೆ ಕೆಲವೊಂದು ವಿಧಾನಗಳಿದೆ, ಅದನ್ನ ಅನುಸರಿಸಬೇಕು. ಒಂದು ತೆಂಗು ನೆಡೋದಿದೆಯಲ್ಲ, ಇದು ನೆಡದ ಹೇಳಿದೆ, 2.5 ಅಡಿ ಆಳ ಇದೆಲ್ಲ ಹೇಳಿದೆ. ಆದ್ರೆ ಸಾಲಿಂದ ಸಾಲು ಈ ಪೂರ್ವ ಪಶ್ಚಿಮ ಸೂರ್ಯ ಬಂದು ಹೋಗೋ ಜಾಗ ಇದೆಯಲ್ಲ, ಆದ್ರೆ ಅಲ್ಲಿ ಸಾಲು ಬರಬಾರ್ದು, ಅಲ್ಲಿ ಜಿಗ್ಜಾಕ್ ಬರಬೇಕು. ಇದು ಒಂದು ಪದ್ಧತಿ ಇದೆ. ಇದೊಂದು ಪದ್ಧತಿಯಿಂದ ಏನಾಗುತ್ತೆ ಅಂದ್ರೆ ಸೂರ್ಯನ ಬಿಸಿಲು ಎಲ್ಲಾ ಸಸಿಗಳು ಸಿಗುತ್ತೆ. ಪೂರ್ವ ಪಶ್ಚಿಮ ಅಲ್ಲಿ ಸಾಲಿ ಒಂದು ಸಾಲು ಇರಬಾರ್ದು, ಅದು ಆ ಕಡೆ ಒಂದ್ ಈ ಕಡೆ ಒಂದು ಬರ್ಬೇಕು, ಜಿಗ್ಜಾಕ್ ಬರ್ಬೇಕು. ಬಂದಾಗ ಎಲ್ಲಾ ಗಿಡಗಳಿಗೂ ಸಮ ಪ್ರಮಾಣದಲ್ಲಿ ಬಿಸಿಲು ಬೀಳುತ್ತೆ. ಇದು ಒಂದು ವಿಧಾನ. ಆಮೇಲೆ ಈಗ ಗೊಬ್ಬರ ಹಾಕ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಒಂದು ಹಾಕ್ತೀವಿ ನಾವು, ಅದ್ರ ಬದಲು ಏನ್ ಮಾಡಬಹುದು ಅಂದ್ರೆ ಮಳೆಗಾಲದಲ್ಲಿ ಅದ ನೀರಾವರಿ ಇದ್ರೆ ವರ್ಷಕ್ಕೆ 2-3 ಸಲ ಹಸಿರು ದ್ವಿದಳ ಧಾನ್ಯ ಕಾಳನ್ನ ತೊಳೆದು ಸೊಪ್ಪು ಬರಂಗ್ ಮಾಡಿ ಸೊಪ್ಪನ ಕೊಚ್ಚಾಕಿ ಭೂಮಿನ ಅಥವಾ ಗೇಯ್ದು ಬಿಟ್ರೆ ಅದು ಸಮಗ್ರವಾಗಿ ಇಡೀ ಭೂಮಿಗೆ ಸೇರುತ್ತೆ. ಯಾಕೆ ಅಂತಂದ್ರೆ ಸೊಸಿ ದೊಡ್ಡದಾದಂಗಾದಂಗೆ ಬೇರು ಎಲ್ಲ ಕಡೆ ಅಡ್ಕೊಳಂತೆ. ಅಡ್ಕೊಳೋದ್ರಿಂದ ಬರೀ ಬುಡಕ್ಕೆ ನಾವು ನೀರು ಕೊಡೋದ್ರಿಂದ ಬೇರಿನ ಬೆಳವಣಿಗೆ ಒಂದು ಅಷ್ಟೊಂದು ಚೆನ್ನಾಗಿರಲ್ಲ. ಅಡ್ಕೊಂಡು ಎಷ್ಟು ಅಳ್ಕೊಳತ್ತ ಬೇರು ಅಷ್ಟು ನಮಗೆ ಗಿಡ ಬೇಗ ಡೆವಲಪ್ ಆಗ್ತಾ ಹೋಗುತ್ತೆ. ಅಡ್ಕೊಂಡಾಗ ನಾವು ಎಲ್ಲ ಕಡೆಗೆ ಗೊಬ್ಬರ ಕೊಡೋ ತರ ಆಗ್ಬೇಕು. ಅದು ಹಸಿರಲ್ಲಿ ಗೊಬ್ಬರ ಕೊಡೋದ್ರಿಂದ ಇದು ಬೇಗ ನಮಗೆ ಆಗುತ್ತೆ, ಡೆವಲಪ್ ಆಗುತ್ತೆ ಅಂತ ನನ್ನ ಉದ್ದೇಶ. ಇನ್ನೊಬ್ರು ಕೆಲವರು ಹೇಳ್ತಾರೆ ತೆಂಗನ್ನ ತೇಲ್ಸಿ ನಡಿ ಅಂತಾರೆ. ಈಗ ನೀವ್ ಹೇಳಿದ್ರೆ 2.5 ಅಡಿ 2.5 ಅಡಿ ಗುಳಿಯನ್ನ ತೆಗೆದ್ರು ತೆಗೆದ್ರು ಕೂಡ ಅಲ್ಲಿ ಒಂದು ಹೆಚ್ಚು ಒಂದಡಿ ಗೊಬ್ಬರ ಮತ್ತೆ ಮಣ್ಣು ಸೊಪ್ಪು ಎಲ್ಲ ತುಂಬಿಡ್ತೀವಿ, ಮತ್ ಮೇಲ್ ಬಂದಂಗೆ ಆಯ್ತಲ್ಲ. ಮೇಲೆ ಬಂದಂಗೆ ಆಯ್ತು. ಈಗ 1.5 ಅಡಿ ನಿಮ್ ಮೇಲ್ಕೆ ಮಣ್ಣು ಮತ್ತೆ ಹಸಿರೆಲೆ ಗೊಬ್ಬರ ಹಾಕಿ 1.5 ಅಡಿ ಒಳಗಡೆ ಇದನ್ನ ಇಟ್ಟಾಗ ಕಾಲಕ್ರಮೇಣ ಅದಕ್ಕೇನಾದ್ರೂ ಸ್ವಲ್ಪ ಒಂಡು ಅಥವಾ ಇದು ಧೂಳು ಅಥವಾ ಮಣ್ಣು ಏನಾದ್ರೂ ಬಿದ್ದಾಗ ಅದಕ್ಕೆ ಸುಳಿಗೆ ಏನಾದ್ರೂ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ? ಇಲ್ಲ, ಆ ತರ ಏನು ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಇದು ಗುಣಿ ಮುಚ್ಚಿದ್ಮೇಲೆ ಅಲ್ಲಿ ನಮ್ಗೆ 1 ಅಡಿ ಆಳದಲ್ಲಿ ಅಷ್ಟೇ ತೆಂಗಿರುತ್ತೆ. ಅದಕ್ಕೇನಾದ್ರೂ ಪಾತಿ ಇರುತ್ತಾ? ಇವಾಗ ಸ್ಟಾರ್ಟಿಂಗ್ ಸಸಿ ನೆಟ್ಟಾದ್ಮೇಲೆ ಪಾತಿ ಮಾಡಬೇಕು. ಇನ್ನೊಂದು ವಿಧಾನ ಏನಂದ್ರೆ ಪಾತಿ ಮಾಡಿ 6 ತಿಂಗಳಿಗೆ ಒಂದ್ಸಲಿ ಪಾತಿ ದೊಡ್ಡದ್ ಮಾಡ್ತಾ ಹೋಗ್ಬೇಕು. ಬಿಳ ನೀರು ಬೇರೆ ಅಡ್ಕೊಂಡಂಗೆ ಅಗಲಾಗೋ ಅಗಲಾಗವಾಗಿ ನೀರು ಬಿಡ್ತಾ ನೀರು ಗುಣಿ ಮಾಡಬೇಕು. ಇದು ಒಂದು ವಿಧಾನ. ಹಂಗೆ ಮಾಡೋದ್ರಿಂದ ಬೇರೆ ಅಲ್ಲೇ ಇರಲ್ಲ, ಮುಂದೆ ಹೋಗ್ತಾ ಇರುತ್ತೆ. ಹತ್ತಿರದಲ್ಲೇ ನೀರು ಕೊಡ್ತಾ ಇದ್ರೆ ಅದು ಅಲ್ಲೇ ಇರುತ್ತೆ, ಬೇರು ಮುಂದೆ ಹೋಗಲ್ಲ. ಅದರಿಂದ ಇದೊಂದು ವಿಧಾನ, ಇದರಿಂದ ಬೇಗ ಡೆವಲಪ್ ಆಗಕ್ಕೆ ಸಾಧ್ಯತೆ. ಬೇಸಿಗೆನಲ್ಲಿ ಇದರ ನಿರ್ವಹಣೆ ಹೇಗೆ ಮಾಡಬೇಕು? ನೀರಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀರಿದೆ ಅಂತ ಸಂದರ್ಭದಲ್ಲಿ ಈಗ ಕೆಲವರು ಏನ್ ಮಾಡ್ತಾರೆ ನಿಮ್ ಕಡೆ ಉದಿಕೆ ಬೆಳೆನೆಲ್ಲ ಮಾಡ್ತಾರೆ. ಹೌದು, ಮುಚ್ಚಿಗೆ ಮಾಡೋದ್ರಿಂದ ನೀರಿನ ತೇವಾಂಶ ಭೂಮಿಯ ಸತಿಯ ಭಾಗದಲ್ಲಿ ಬುಡದಲ್ಲಿ ತೇವಾಂಶ ಉಳಿಸ್ಕೊಳೋದ್ರಿಂದ ನೀರು ಈಗ ತಿಂಗಳಿಗೆ 2-3 ಸಲ ಕೊಡೋದನ್ನ 2 ಸಲಕ್ಕೆ ನಾವು ಮೇಂಟೈನ್ ಮಾಡಬಹುದು. ಉದಿಕೆ ಹೇಗೆ ಮಾಡೋದು ಅಂತೀರಾ? ಈ ಬೇಕಾ ಇವಾಗ ತೆಂಗಿನ ಬೇಸಾಯದಲ್ಲಿ ತೆಂಗಿನ ಇದರಲ್ಲಿ ನಮ್ಗೆ ಹಸಿರಲೆ ಸೊಪ್ಪು ಸಿಗ್ಲಿಲ್ಲ, ಏನು ತೆಂಗಿನ ಗರಿ ಸಿಗ್ತಾ ಇದೆ, ತೆಂಗಿನ ಕರಿನೇ ಮುಚ್ಕೊಂತ ಬರ್ಬೋದು. ಮುಚ್ಚಬೇಕು, ಅದ್ರ ಮೇಲೆ ಸ್ವಲ್ಪ ಮಣ್ಣು ಬೀಳ್ಬೇಕು. ಯಾಕೆಂತಂದ್ರೆ ಬೇಸಿಗೆ ಟೈಮಲ್ಲಿ ಅಕಸ್ಮಾತ್ ಬೆಂಕಿ ಕಿಡಿ ಏನ ಬಿದ್ರೆ ಗರಿ ಹೊತ್ಕೊಂಡು ಚಾನ್ಸಸ್ ಇರುತ್ತೆ. ಅದರಿಂದ ಮಣ್ಣು ಮುಚ್ಕೊಂಡ್ರೆ ಒಳ್ಳೇದು. ಅಂದ್ರೆ ತೆಂಗಿನ ಗರಿಗಳನ್ನ ಹಂಗಾರೆ ಕತ್ತರಿಸಾಕ್ಬೇಕಾಗ್ತದೆ, ಕತ್ತರಿಸ್ ಪುಡಿ ಮಾಡೋ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಮಾಡೋ ರೈತರು ಅದಕ್ಕೆ ಅಂತಾನೆ ಈಗ ಪೌಡರ್ ಪಲ್ವರೈಸರ್ ಮಿಷಿನ್ ಬಂದಿದೆ, ಅದನ್ನ ಮಾಡ್ಕೊಂಡ್ರೆ ತುಂಬಾ ಸೂಕ್ತ. ಮೊಟ್ಟೆ ಗರಿ ಎಲ್ಲ ಪುಡಿ ಮಾಡಿಕೊಡುತ್ತದು. ಅದನ್ನ ಮಾಡ್ಕೊಡ್ ದೊಡ್ಡ ಪ್ರಮಾಣ ರೈತರು, ಸಣ್ಣ ಪ್ರಮಾಣ ರೈತರು ಆ ಮಿಷಿನ್ ಎಲ್ಲ ಕೊಂಡ್ಕೊಳಕಾಗಲ್ಲ. ಅದರಿಂದ ಅವರು ಕಡ್ದಾಕ್ಬಿಟ್ಟು ಗೊರಿಗಳನ್ನ ಸುತ್ತಲೂ ಅದ್ರ ಮೇಲೆ ಮಣ್ಣು ಇಳಿದ್ರೆ ಹಾಕೊಂಡ್ ಬಂದ್ರೆ ಬೇಗ ಕರಗ್ಬಿಡುತ್ತೆ, ಒದಕೇನೂ ಆಯ್ತು, ಅದು ಗೊಬ್ಬರನೂ ಆಯ್ತು, ಎರಡೂ ಆಗುತ್ತೆ. ನೀರಾವರಿ, ನೀರಾವರಿ ಡ್ರಿಪ್ ಇದ್ರೆ ಡ್ರಿಪ್ ಕೊಡ್ಬೋದು, ಇಲ್ಲ ಅಂದ್ರೆ ಡ್ರಿಪ್ನ ಆದಷ್ಟು ಬುಡದಲ್ಲಿ ಕೊಡದಲೆ ಸುತ್ತ ಅಂದ್ರೆ 3 feet ಸಸಿ ದೊಡ್ಡದಾದಂಗಾದಂಗೆ ಗರಿ ಎಷ್ಟು ಕೊನೆಗೆ ಬೀಳುತ್ತೋ ಅಂದ್ರೆ ಆ ಮಳೆ ಮೇಲೆ ಬಿದ್ದಿದ್ದ ನೀರು, ಗರಿ ಮೇಲೆ ಬಿದ್ದಿದ್ದ ನೀರು, ಗರಿ ಕೆಳಗೆ ನೀರು ಬೀಳುತ್ತಲ್ವಾ, ಆ ಮಟ್ಟಕ್ಕೆ ನೀರನ್ನ ಕೊಡ್ತಾ ಹೋಗ್ಬೇಕು. ಆ ಅಷ್ಟು ದೂರದಲ್ಲಿ ಬುಡದಲ್ಲಿ ಕೊಡಬಾರ್ದು, ಬುಡದಲ್ಲಿ ಕೊಡಬಾರ್ದು. ಆದಷ್ಟು ಸಸಿ ಕೆಳ ನೆಟ್ಟಾಗ ಅವಾಗ ಬುಡದಲ್ಲಿ ಕೊಡ್ತೀವಿ, ಸಸಿ ದೊಡ್ಡದಾದಂಗಾದಂಗೆ ಆ ನೀರು ಕೊಡುವಂತ ಇದು ದೂರದ ಹೋಗ್ತಾ ಇರಬೇಕು. ಆ ಗರಿನಲ್ಲಿ ನೀರು ಜಾರಿ ಎಲ್ಲಿ ಬೀಳುತ್ತೋ ಆ ಜಾಗಕ್ಕೆ ನೀರಾವರಿ ಕೊಡಬೇಕು. ಅಲ್ಲಿಗೆ ಹೋಗಿರುತ್ತೆ ಬೇರು, ಅಲ್ಲಿ ತನಕ ಹೋಗ್ತಾ ಇರುತ್ತೆ. ಅಲ್ಲಿ ನಾವು ಕೊಟ್ಟರೆ ಬಹಳಷ್ಟು ಒಳ್ಳೇದು, ಒಳ್ಳೇದು. ಹೌದು ಹೌದು, ಇನ್ನು ಬೇರೆ ಆಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಇನ್ನು ಬೆಳೆದಂತ ಗಿಡ ಫಸಲು ಕೊಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಾನಾ ರೀತಿಯಂತಹ ರೋಗ ರುಜಿನಗಳು ಬರ್ತವೆ. ಈಗ ತಾವ್ ಹೇಳಿದ್ರಿ ಅಣಬೆ ರೋಗ ಬಂದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಹಾನಿ ಮಾಡ್ತು ಅಂತ. ಕೆಲವು ಈಗ ನುಸಿ ಮೈಟ್ಸ್ ಅಂತ ಏನ ಕರಿತೀವಲ್ಲ, ಅವೆಲ್ಲ ಬಂದು ಸಾಕಷ್ಟು ಪ್ರಮಾಣದಲ್ಲಿ ಕೆಲವು ಕಡೆಗೆಲ್ಲ ತೋಟನ್ನೇ ದಾಳಿ ಮಾಡಿ ಹಾಳು ಮಾಡಿದಂತಹ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂತ ಈ ಒಂದು ರೋಗಗಳು ಯಾವುವು, ಇವುಗಳ ನಿರ್ವಹಣೆಗೆ ರೈತರು ಏನು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ಮುಂಬರತಕ್ಕಂತ ಅನಾಹುತವನ್ನ ಪ್ರಾರಂಭದಲ್ಲೇ ತಡಿಬಹುದು? ಈ ಒಂದು ನುಸಿ ಅನ್ನೋದಕ್ಕೆ ಒಂದು ಉಪಾಯ ಅಂದ್ರೆ ಈ ನೀಮ್ ಮತ್ತೆ ಇದು ಉಪ್ಪು ನೀರನ್ನು ಮತ್ತೆ ನೀಮು ಮತ್ತೆ ಉಪ್ಪು ಎರಡು ಮಿಕ್ಸ್ ಮಾಡಿ, ಮತ್ತೆ ಉಪ್ಪಿನ ನೀರು ಅಂದ್ರೆ ಅಡಿಗೆ ಉಪ್ಪು, ಹೌದು, ಮಿಕ್ಸ್ ಮಾಡಿ ನಾವು ಅದಕ್ಕೆ ಗೊನೆಗೆ ಸ್ಪ್ರೇ ಮಾಡಬೇಕು. ಮಾಡ್ತಾ ಹೋದ್ರೆ ಅದು ಒಬ್ರು ಮಾಡ್ರೆ ಆಗಲ್ಲ, ಸುತ್ತಮುತ್ತ ಇರೋ ರೈತರೆಲ್ಲ ಮಾಡಿದ್ರೆ ಒಳ್ಳೇದು. ಅದು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾವು ಎಷ್ಟು ಮಾಡ್ತೀವಿ, ನಮ್ದಷ್ಟು ತಿಂಗಳಿಗೆ ಒಂದು ಸಲ ನೀರು ಸ್ಪ್ರೇ ಮಾಡಿದ್ರೆ ಗೊನೆ ಮೇಲೆ ಅದು ನುಸಿ ಕಮ್ಮಿ ಆಗುತ್ತೆ. ಇದು ಒಂದು ವಿಧಾನ. ಅಷ್ಟು ಬಿಟ್ರೆ ಇನ್ನೇನು ಮಳೆ ನೀರು ಬಂದ್ರೆ ಮಳೆ ಬಂದಾಗ ಕಮ್ಮಿ ಆಗ್ತಾ ಹೋಗುತ್ತೆ ನುಸಿ. ಇದು ಒಂದು ವಿಧಾನ. ಅಣಬೇಗೆ ಏನು ಮಾಡಬೇಕು, ಅಣಬೆ ರೋಗಕ್ಕೆ ಏನಪ್ಪ ಅಂದ್ರೆ ಆದಷ್ಟು ಬೇವಿನ ಹಿಂಡಿ ಮತ್ತೆ ಬೇವಿನ ಸೊಪ್ಪು ಈ ತರದನ್ನ ಬುಡದಲ್ಲಿ ಸೇರಿಸ್ತಾ ಹೋಗ್ಬೇಕು. ಗಿಡಕ್ಕೆ ಮರಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು. ಅದು ಮಾಡಲಿಕ್ಕೆ ಇದನ್ನ ಬೇವು ಒಂದೇ ಮೂಲ, ಬೇವು ಬೇವಿನ ಸೊಪ್ಪು ಬೇವಿನ ಹಿಂಡಿ ಇದು ಕೊಡೋದ್ರಿಂದ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದೊಂದು ವಿಧಾನ ಇದೆ. ಅಂದ್ರೆ ಬೇವು ಎರಡ್ ಕಡೆಗೂ ಉಪಯೋಗ ಆಗುತ್ತೆ, ಒಂದು ನುಸಿಗೂ ಮೇಲೆ ಸಿಂಪಡಣೆ ಮಾಡೋದಕ್ಕೆ ಉಪ್ಪಿನ ಜೊತೆ ಮಿಶ್ರಣ ಮಾಡ್ಕೊಂಡು ಮಾಡಬಹುದು. ಬೇವು ಮುಖ್ಯವಾಗಿ ಬೇವನ್ನು ತೆಂಗಿನ ಇದರಲ್ಲಿ ನಾವು ಎಷ್ಟು ಬಳಸ್ಕೊಂತೀವೋ ಅಷ್ಟೇ ನಮ್ಮ ತೋಟದ ಇದು ಚೆನ್ನಾಗಿರುತ್ತೆ. ಹಸಿರಲೆ ಗೊಬ್ಬರ ಹಾಕಿ ಕೊಡೋದು ಅಥವಾ ನೀವು ಹೇಳಿದಂಗೆ ಹಿಂಡಿ ಹಾಕೊಡೋದು ಅಥವಾ ಬೀಜಗಳನ್ನ ಪುಡಿ ಮಾಡಿರತಕ್ಕಂಥದ್ದನ್ನ ಅಲ್ಲಿ ಬುಡಕ ಮನುಷ್ಯನಿಗೆ ಜನರಿಗೆ ಹೆಂಗೆ ಶಕ್ತಿ ಬರಬೇಕು ಹಂಗೆ ಹಸುಗಳು ಸಾರಿ ಗಿಡಗಳಿಗೂ ಅದೇ ತರ ಶಕ್ತಿ ಬರೋ ತರ ನಾವು ನೀಮು ಮತ್ತೆ ಇದನ್ನ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಗಿಡದಲ್ಲಿ. ಈಗ ಒಬ್ಬ ರೈತ ಹೆಚ್ಚಿನದಾಗಿ ಲಾಭ ಬರಬೇಕು ತೆಂಗಿನಲ್ಲಿ, ಒಂದು 2 acres ಇರ್ತದೆ ಅಥವಾ ಒಂದೇ 1 acre ಇರ್ತದೆ, ಅವನು ಏನು ಮಾಡಿದ್ರೆ ಹೆಚ್ಚಿನ ಲಾಭ ಬರೋದಕ್ಕೆ ಅವಕಾಶ ಇದೆ ಅಂತೀರಿ? ಈಗ ಒಂದು ಏನಪ್ಪ ಅಂತಂದರೆ ಕೆಲವರು ನೀರಾವರಿ ಚೆನ್ನಾಗಿದ್ದರೆ ಸ್ಪ್ರಿಂಕ್ಲರ್ ಎಲ್ಲ ಮಾಡಿರ್ತಾರೆ ತೋಟದಲ್ಲಿ, ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರೆ ಮಾಡ್ಕೊಂಡಿದ್ರೆ ಅದಕ್ಕೆ ಬೇರೆ ಉಪಾಯ ಇದೆ. ಮಾಡ್ಕೊಂಡ್ರೆ ಏನು ಮಾಡ್ಬೋದು ಅಂದರೆ ಹಸಿರಲೆ ಗೊಬ್ಬರ ಹಸಿರಲೆ ಬೀಜ ಅಂದರೆ ದ್ವಿದಳ ಧಾನ್ಯಗಳು ತೊಳೆದು ಅದನ್ನ ಸೊಪ್ಪು ಬರಂಗ್ ಮಾಡಿ ಅದನ್ನ ಕೊಚ್ಚಾಕಿ ಅಲ್ಲೇ ಗೇಯೋದ್ರಿಂದ ಒಳ್ಳೆ ಇಳುವರಿ ಬರಕ್ಕೆ ಒಂದು ನನ್ನ ರಿಸಲ್ಟ್ ತೆಗೆದಿದ್ದೀನಿ, ಡಬಲ್ ಆಗಿದೆ. ಕೆಲವು ರೈತರು ಹೇಳ್ತಾರೆ ಈಗ ಈ ತೆಂಗಿನಲ್ಲಿ ಮಧ್ಯಾಂತರ ಬೆಳೆಯಾಗಿ ನಾವೇನಾದ್ರೂ ಬೆಳೆದಂತಹ ಸಂದರ್ಭದಲ್ಲಿ ಇರೋಂತಹ ಪೋಷಕಾಂಶಗಳೆಲ್ಲ ಬೆಳೆಗಳಿಗೆ ಇರ್ಕೊಂಡ್ಬಿಡುತ್ತವೆ. ಇಲ್ಲಿ ಒಂದ್ ಏನಪ್ಪ ಅಂತಂದ್ರೆ ಈಗ ಅದನ್ನೇ ಹೇಳಿದೆ ಅಡಿಕೆ ಬೇಡ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಮಾನು ತೆಂಗು ಹೆಂಗ ಅರಳ್ಕೊಳುತ್ತ ಬೇರು ಅದೇ ತರ ಅಡಿಕೆನ ಅರಳ್ಕೊಳುತ್ತೆ ಬೇರು. ಅದು ಡೀಪ್ ರೂಟೆಡ್ ಬೇರು ಯಾವ್ದು ಇರುತ್ತೋ ಆತರ ಗಿಡನ ಮಾಡೋದ್ರಿಂದ ಕಾಂಪಿಟೇಷನ್ ಬರಲ್ಲ, ಸುಲಭ ಪದ್ಧತಿ. ಇಲ್ಲಿ ನುಗ್ಗೆ ಮಾಡ್ಬೋದು, ಕರ್ಬೇವು ಮಾಡ್ಬೋದು, ಈ ತರ ಗಿಡಗಳನ್ನ ಮಾಡ್ಕೊಂಡ್ರೆ ನಮ್ಗೆ ಅಂತರ ಬೇಸಾಯ ಬೇರೆ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಈ ಅಡಕೆ ಜೊತೆ ತೆಂಗು ಬೇಡ, ಇಲ್ಲ ತೆಂಗು ಜೊತೆ ಅಡಕೆ ಬೇಡ ಅಂತ ಬೇಡ. ಹೌದು ಹೌದು ಹೌದು, ಇವೆರಡಕ್ಕೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಬೇರು ಅರಳ್ಕೊಳ್ಳೋದ್ರಿಂದ ಎರಡು ಒಂದೇ ತರ ಒಂದೇ ವಿಧಾನ ಇರೋದ್ರಿಂದ ಒಂದಕ್ಕೊಂದು ಕಾಂಪಿಟೇಷನ್ ಬರುತ್ತೆ. ಹೌದು, ಸಾಮಾನ್ಯವಾಗಿ ರೈತರು ಎಲ್ಲಾ ಕಡೆ ನೋಡೋದು ತೆಂಗಿನ ಮಧ್ಯೆ ಅಡಕೆ ಇರ್ತಾರೆ. ತೆಂಗು, ಹೌದು. ಅವ್ರು ಹೇಳ್ತಾರೆ ಸರ್ ಅಡಕೆನು ಯಾಕೋ ಇಳುವರಿನೇ ಬರ್ತಾ ಇಲ್ಲ, ತೆಂಗು ಯಾಕೋ ಇಳುವರಿ ಬರ್ತಾ ಇಲ್ಲ ಅಂತ. ನೀವು ಹೇಳೋ ಪ್ರಕಾರ ಎರಡಕ್ಕೂ ಪೈಪೋಟಿ ನಡೆಯುತ್ತೆ. ಪೈಪೋಟಿ ಆದಾಗ ಅದು ಇಳುವರಿ ಕಮ್ಮಿ ಆಗಿ ಆಗುತ್ತೆ. ಪೋಷಕಾಂಶಗಳ ಪೈಪೋಟಿ ಆದಾಗ ಸಾಮಾನ್ಯವಾಗಿ ನೀವು ಹೇಳಿದಂಗೆ ಇಳುವರಿ ಕಡಿಮೆ ಆಗುತ್ತೆ ಅಂತ. ಈಗ ಮಧ್ಯಂತರ ಬೇಸಾಯ ಮಾಡಬೇಕಾದ್ರೆ ಯಾವ್ದಾದ್ರೂ ಉರುಳಿ, ರಾಗಿ ಅಥವಾ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಳ್ಳೋಕೆ ಏನಾದ್ರೂ ಅವಕಾಶ ಇದೆಯಾ? ಅವಕಾಶ ತೊಂದರೆ ಬೆಳ್ಕೋಬಹುದು, ತೊಂದರೆ ಇಲ್ಲ, ಬೆಳ್ಕೋಬಹುದು. ಎಲ್ಲ ಮಾಡ್ತಾರೆ, ಗೊಬ್ಬರ ಇದಕ್ಕೇನು ಜೋಳ ಮಾಡ್ತಾ ಇದಾರೆ, ರಾಗಿ ಮಾಡ್ತಾರೆ. ತೋಟ ದೊಡ್ಡದಾದಾಗ ರಾಗಿ ಎಲ್ಲ ಮಾಡಕ್ಕಾಗಲ್ಲ. ಸೊಸೈಟಿಗಳು ಚಿಕ್ಕದಿದ್ದಾಗ ಮಾಡಬಹುದು, ರಾಗಿ ನಾಲ್ಕೈದು ವರ್ಷದವರೆಗೂ ಮಾಡಬಹುದು, ಮಾಡ್ಕೊಳ್ಳೋಕೆ ಎರಡು ಬೆಳೆ ಭಾಗದಲ್ಲಿ ಮಾಡ್ತಾ ಇದಾರೆ. ಇನ್ನು ಮುಖ್ಯವಾದಂತ ವಿಚಾರ ಮೌಲ್ಯ ವರ್ಧನೆಗೆ ಬರೋಣ. ಮೌಲ್ಯ ಅಂತ ಹೇಳಿದ್ರಿ, ನಾನು ಇದನ್ನ ಹೆಚ್ಚಿನ ಅನುಕೂಲತೆಗೆ ಮತ್ತು ಹೆಚ್ಚಿನ ಲಾಭಕ್ಕಾಗಿ ಮೌಲ್ಯವರ್ಧನೆ ಮಾಡ್ತಾ ಇದ್ದೀರಿ. ನಾನೇ ಕಾಯಿಯನ್ನ ಸುಲಿದು ತೆಗೆದು ಎಣ್ಣೆ ತೆಗೆದು ಮಾರಾಟ ಮಾಡ್ತೀನಿ. ಏನು ನಿಮ್ಮ ಅನುಭವ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋದಕ್ಕೆ? ಇದು ಮಾಡಿದ್ರೆ ಸೂಕ್ತ, ಯಾಕೆಂದ್ರೆ ನಾವು ಮಾರ್ಕೆಟ್ ಇಲ್ಲ ಅನ್ನೋದೊಂದು ಇದನ್ನ ಇಟ್ಕೊಂಡು ನಮ್ಮ ಸ್ಥಿತಿನ ನೋಡ್ಕೊಂಡು ನಾವು ಎಷ್ಟು ಸಾಧ್ಯವಾಗುತ್ತೋ ಅಂದ್ರೆ, ಈಗ ಏನೋ ಅದೊಂದು ಮಿಷಿನರಿ ಹಾಕ್ಬಿಟ್ಟು ಮಾಡಬೇಕು ಅನ್ನೋದೇ ಉದ್ದೇಶ ಅಲ್ಲ. ತೆಂಗನ್ನ ತೆಂಗಿನ ರೂಪದಲ್ಲಿ ಮಾರೋದು ಒಂದು, ತೆಂಗನ್ನ ಕೊಬ್ಬರಿ ಮಾಡಿ ಮಾರೋದು. ನಮ್ಮ ತಿಪ್ಟೂರು ಭಾಗದಲ್ಲೆಲ್ಲ ರೈತರೆಲ್ಲ ಕೊಬ್ಬರಿ ಮಾಡೋದೇ ಮುಖ್ಯವಾಗಿ. ಆದರೆ ತೆಂಗನ್ನ ಕೊಬ್ಬರಿ ಮಾಡೋಕ್ಕೆ ನಾವೇನು ಮಾಡಬೇಕು, ಟೈಮ್ ಕಾಯ್ತೀವಿ. ಆ ಟೈಮಲ್ಲಿ ರೇಟ್ ಬಂದರೆ ಒಯ್ತೋ, ಬಂದಿರಲಿಲ್ಲ ಅಂದರೆ ಇಲ್ಲ, ಕಾದಿದ್ದು ಟೈಮು ವೇಸ್ಟು. ಅದ್ರ ಬದಲು ತೆಂಗನ್ನ ಮೆಚೂರ್ ಅಂದರೆ ಬಲಿತ ತೆಂಗಿನ ಮಾರೋದನ್ನೇ ಸೂಕ್ತ ಅಂತ ನಾನು ಹೇಳ್ತೀನಿ. ಒಂದಷ್ಟು ಪ್ರಮಾಣದಲ್ಲಿ ಒಂದು ನೂರು ಗಿಡ ನೂರು ಕಾಯಿ ಬೀಳ್ತಾ ಇದಾರೆ ನಮಗೆ, 50 ಕಾಯಿ ತೆಂಗಿನ ಕಾಯಾಗಿ ಮಾರೋದು, ಇನ್ನು 50 ಕಾಯಿ ಅಟ್ಟಕ್ಕೆ ಹಾಕ್ಬಿಟ್ಟು ಕೊಬ್ಬರಿ ಮಾಡಿ ಮಾರೋದು ಅಂದರೆ ನಮಗೆ ನಮ್ಮ ಇದನ್ನು ಆಯಿತು, ನಮ್ಗೆ ರೇಟು ಸಿಕ್ತು. ಆ ಥರ ಕೆಲವೊಂದು ಭಾಗದಲ್ಲಿ ಈಗ ಹಸಿ ಅಂದರೆ ಹೊಸದಾಗಿ ಪ್ಲಾಂಟಿಂಗ್ ಆಗಿ ಹೊಸದಾಗಿ ಬೆಳೆ ಬಂದಿರುತ್ತೆ, 8 ವರ್ಷ 10 ವರ್ಷ ಆಗಿರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಎಳ್ನೀರಿಗೆ ಮಾರ್ಬೋದು, ಸ್ವಲ್ಪ ತೆಂಗಿನಕಾಯಿಗೆ ಸ್ವಲ್ಪ ಈ ಥರ ಭಾಗ ಮಾಡ್ಕೊಂಡಾಗ ನಮಗೆ ವರ್ಷ ಪೂರ್ತಿ ನಮಗೆ ಒಂದು ಒಳ್ಳೆ ರೇಟ್ ಸಿಗುತ್ತೆ. ಎಳ್ನೀರು ಮಾರೋದ್ರಿಂದ ನಮಗೆ ಕೈ ದುಡ್ಡು ಸಿಕ್ತು, ಒಂದು ಇಳುವರಿ ಜಾಸ್ತಿ ಸಿಕ್ತಿತ್ತು ಎಳ್ನೀರ ರೂಪಾಂತರದ ನಾವು ತೆಗೆದಾಗ. ಹಂಗೆ ನಮಗೆ ಈ ಮೌಲ್ಯವರ್ಧನೆ ಆದಂಗ ಲೆಕ್ಕ ಅಲ್ಲಿ ಸಸ್ಯವು ಆರೋಗ್ಯವಾಗಿರುತ್ತೆ. ಹಾಂ, ಆರೋಗ್ಯವಾಗಿರುತ್ತೆ ಅಂದರೆ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಎಳ್ನೀರು ಕುಯ್ತೀವ ಅಂದರೆ ನಾವು ತೆಂಗನ್ನ ತುಂಬ ಬರಿಯತಕ್ಕ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಗೊನೆಯಲ್ಲಿ ಕಾಯಿ ಕಟ್ಟೋದು ಕಮ್ಮಿ ಆಗುತ್ತೆ. ಎಳ್ನೀರಿಗೋಸ್ಕರ ಮಾಡ್ದ ಹೋದಾಗ ನೆಕ್ಸ್ಟ್ ಇದನ್ನ ಗೊನೆ ಹೊಡೆದಾಗ ಅದು ಕಾಯಿ ಜಾಸ್ತಿ ಕಟ್ತಾ ಹೋಗುತ್ತೆ. ಹೌದು, ಹಂಗೆ ಅದಕ್ಕೆ ಒಂದು ನೀವ್ ಹೇಳ್ದಂಗೆ ಒಂದು ಮೂರ್ ಭಾಗ ಮಾಡ್ಕೋಬೇಕು. ಎಳ್ನೀರು ಸ್ವಲ್ಪ ಹಸಿ ಕಾಯಿಗಳನ್ನ ಮಾರಂತದ್ದು, ಸ್ವಲ್ಪ ಒಣಕ ಕೊಬ್ಬರಿಯನ್ನ ಮಾರಂತದ್ದು, ಹಿಂಗ್ ಮಾಡೋದು ಅಂತ. ಹಿಂಗ್ ಮಾಡ್ಕೊಳೋದ್ರಿಂದ ಯಾವ್ದು ನಾವು ಯಾವ್ದೇ ತರದ ಏನು ನಾವು ವ್ಯಾಲಿಡೇಷನ್ ಒಂದು ಮಾಡ್ಬೋದು, ಅನುಕೂಲ ಇದ್ರೆ ಅವರು ಮಾಡ್ಕೋಬಹುದು. ಅದನ್ನ ಕೊಬ್ಬರಿನ ತೆಗೆದು ಎಣ್ಣೆ ತೆಗೆದು ಮಾರಿಸೋದು, ಒಂದು ಕಾಯಲ್ಲೇ ಎಣ್ಣೆ ತೆಗಿಬಹುದು, ಈ ತರ ಬೇರೆ ಬೇರೆ ವಿಧಾನದಲ್ಲಿ ಹೋಗ್ಬೋದು ವ್ಯಾಲಿಡೇಷನ್ ಮಾಡ್ಕೊಂತ. ಈಗ ನೀವ್ ಹೇಳಿದ್ರಿ ನನ್ನ ಕಾಯಿನಲ್ಲೇ ಎಣ್ಣೆ ತೆಗಿತಾ ಇದ್ದೀನಿ ಅಂತಂದ್ರೆ ಅದನ್ನ ಅನುಭವನ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳಿ. ಈಗ ನಮ್ಮ ತಿಪ್ಟೂರು ಭಾಗದಲ್ಲಿ ಸುಮಾರು ಜನ ರೈತರು ಎಣ್ಣೆ ತೆಗೆದು ಮಾರ್ತಾ ಇದ್ದಾರೆ ಅದು ಅವ್ರಿಗೆ ಅನುಕೂಲ ಆಗಿದೆ, ಮಾಡ್ತಾ ಇದ್ದಾರೆ, ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು? ನಾನು 10 ವರ್ಷದ ಮೇಲೆ ಆಯ್ತು ನಾನು ಎಣ್ಣೆ ತೆಗೆದ್ಕೊಂಡು ಮಾರೋದು. ಬೇರೆ ರೈತರೆಲ್ಲ ಮಾಡ್ತಾ ಇದ್ದಾರೆ ಅದೇ ಟೈಮಲ್ಲಿ, ನಾವು ಯಾವಾಗ ಶುರು ಮಾಡಿದ್ರು ಅದೇ ಟೈಮಲ್ಲಿ ಅವರು ಶುರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇದರಿಂದ ಎಣ್ಣೆ ತೆಗೆದು, ಇದಕ್ಕೋಸ್ಕರ ನೀವೇನಾದ್ರೂ ಇಲಾಖೆಯಿಂದ ಸಹಾಯ ಸಹಕಾರಗಳೇನಾದ್ರು ಪಡ್ಕೊಂಡಿದ್ದೀರಿ? ಇಲಾಖೆ ಕೋಕೋನಟ್ ಬೋರ್ಡಿಂದ ನಮಗೆ ಎಣ್ಣೆ ತೆಗೆದಿದ್ದನ್ನು ಮಾರಕ್ಕೆ ನಮಗೆ ಮೇಳಗಳಲ್ಲಿ ಅಲ್ಲಿ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಕೃಷಿ ಮೇಳಗಳಲ್ಲಿ ಮಾಡಕ್ಕೆ ಎಣ್ಣೆ ಮಾರಾಟ ಮಾಡ, ಎಣ್ಣೆ ಮಾರಾಟ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅನುಕೂಲ ಆಗಿದೆ ನನಗೆ, ಅನುಕೂಲ ಆಗಿದೆ. ಹೌದು, ಈಗ 1 ಕೆಜಿ ಎಣ್ಣೆನ ನಾವು ತೆಗಿಬೇಕಾದ್ರೆ ಎಷ್ಟು ಕಾಯಿಗಳನ್ನ ತಾವು ಬಳಸ್ತಾ ಇದ್ದೀರಿ? 14-15 ಕಾಯಿ ಬೇಕು ಎಣ್ಣೆ, ತೆಂಗಿನ ಕಾಯಿ ಎಣ್ಣೆ ತೆಗಿಲಿಕ್ಕೆ. 15 ಕಾಯಿ 15-16 ಕಾಯಿ ಅಂದ್ರೆ ಬಲಿತ ಕಾಯಿಗಳನ್ನ, ಬಲಿತ ಕಾಯಿ ಅದೇ ಸುಲ್ದ ತೆಂಗಿನಕಾಯಿ ಸುಲಿದ್ರೆ ಅದು 500-600 ಗ್ರಾಮ್ ಇರುತ್ತಲ್ಲ, ಆ ತರದ ಕಾಯಿಗಳು, ಆ ತರದ ಕಾಯಿಗಳನ್ನ ಆಯ್ಕೆ ಮಾಡ್ಕೊಂತೀರಿ. ಹೌದು. ಈಗ ಕೊಬ್ಬರಿನ ಮಾರಾಟ ಮಾಡ್ತಾರೆ ಅಂತ, ಕೊಬ್ಬರಿ ಮಾರಾಟ ಮಾಡ್ಬೇಕಾದ್ರೆ ಕಾಯಿಗಳ ಸಂಗ್ರಹಣೆ ಯಾವ ರೀತಿ ಮಾಡಿದ್ರೆ ಬಹಳ ಉತ್ತಮವಾದಂತಹ ದರ್ಜೆಯ ಕೊಬ್ಬರಿಯನ್ನ ನಾವು ಪಡಿಬಹುದು? ಗೊನೆ ಹೊಡೆದಿರುತ್ತೆ, ಗೊನೆ ಹೊಡೆದಾಗ ಅದು ಕೆಳಗೆ ಎಳ್ನೀರಿದ್ದು ಮೇಲೆ ಬಂದಿರುತ್ತಲ್ಲ, ಕೆಳಗೆ ಎಳ್ನೀರ್ ಇರುತ್ತೆ, ಮೇಲಿನ ಗೊನೆ ಇರುತ್ತಲ್ಲ, ಅದು ಕಾಯಿ ಬಲ್ತಿದೆ ಅಂತ ಕೀಳೋದಕ್ಕೆ ಬಂದಿದೆ ಅಂದ್ರೆ ಕೊಬ್ಬರಿಗೋಸ್ಕರ. ಅಂದ್ರೆ ಅಲ್ಲಿಗೆ ಒಂದು ಫಸ್ಟ್ ಕಿತ್ತಾಗ ಅದು ಫಸ್ಟ್ ಅದ್ ನೋಡ್ತೀವಿ, ನಾವು ನೋಡ್ತೀವಿ ಎಳ್ನೀರ್ ಮೇಲೆ ಬನ್ನೆ ಗೊನೆ ಇರುತ್ತಲ್ಲ, ಅದು ಕಾಯಿ ಬಲ್ತಿರೋ ಗೊನೆ ಅಂತ ಅದನ್ನ ಕೀಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಅಪೋಸಿಟ್ ಸೈಡ್ ಅಲ್ಲಿ ಆತರ ಬರುತ್ತೆ, ತೆಂಗಿನ ಸುತ್ತಮುತ್ತ ಸುತ್ತಲೂ ಆತರ ತಿರುಗ್ತಾನೆ ಹೋಗುತ್ತೆ ಸರ್ಕಲ್. ಎಳ್ನೀರ್ ಎಲ್ಲಿ ಇರ್ತದೆ ಅದ್ರ ಮೇಲೆ ಗೊನೆ ಬರುತ್ತೆ, ಎಳ್ನೀರ್ ಮೇಲ್ ಗೊನೆ ಇರ್ತಲ್ಲ ಅದು ಕಾಯಿ ಬಲ್ತಿರೋದು ಕಾಯಿ. ಹಾಗೆ ಅದನ್ನ ನೀವು ಅನುಭವದ ಮೇಲೆ ಹೇಳ್ಕೊಬಹುದು. ಹೌದು, ಇದನ್ನ 40-45 ದಿವಸಕ್ಕೆ ಬರುತ್ತೆ. ಅದನ್ನ ಬೇಸಿಗೆನಲ್ಲಿ ಬೇಗ ಒಣಗಿರುತ್ತೆ, ಮಳೆಗಾಲದಲ್ಲಿ ಇನ್ನು ಒಂದು 5-10 ದಿವಸ ಜಾಸ್ತಿ ಆಗುತ್ತೆ. ಅದನ್ನ ನೀವೇ ಸಂಸ್ಕರಣೆ ಮಾಡ್ತೀರಿ? ಹೌದು, ಕಿತ್ತದನ್ನ ನಾವು ಅಟ್ಟದಲ್ಲಿ ಹಾಕಿ ಸುಲಿದು ಒಂದು ಕಾಯಿ ಎಣ್ಣೆ ತೆಗೆದು ಒಂದು ಕಾಯಿನ ಹಂಗೆ ಮಾರೋದು ಒಂದು, ಬೇಕಾದಷ್ಟು ವಿಧಾನಗಳಿದ್ದಾವೆ. ಕಾಯಿ ತೆಗೆದು ಕಾಯಿ ತಗೊಂಡಾಗ ನಾವು ಮಾರಿದ್ರು ಅದು ಅದಕ್ಕೂ ಒಂದು ಬೇಡಿಕೆ ಇದ್ದೇ ಇರುತ್ತೆ. ನಾವು ಮಾರ್ಕೆಟಿಂಗ್ ನಾವು ನೋಡ್ಕೋಬೇಕಷ್ಟೇ. ಇಲ್ಲ ಕಾಯಿನ ವಿಂಗಡಣೆ ಮಾಡಿ ಬರೀ ಚುಪ್ಪ ಇದ್ರಲ್ಲಿ ನಾವು ಕೊಬ್ಬರಿಯನ್ನು ಆಯ್ಕೆ ಮಾಡಿಕೊಂಡು ಉಂಡು ಕೊಬ್ಬರಿನ ಮಾರಿದ್ರು ಅದು ಮಾಡ್ಬೋದು, ಅನುಕೂಲ ಇದೆ. ಈಗ ನಿಮಗೆ ತಿಪಟೂರು ಮಾರುಕಟ್ಟೆ ಹತ್ರ ಇದೆ, ಬಹಳಷ್ಟು ಪ್ರಸಿದ್ಧಿ ಕೂಡ, ಹೆಚ್ಚಿನ ವಹಿವಾಟು ವಹಿವಾಟು ನಡೆಯುತ್ತೆ. ಹೌದು, ತೆಂಗು ಬೆಳೆದ್ರೆ ಲಾಭ ಇದೆಯಾ? ಲಾಭ ಇದೆ ಅನ್ನೋದಕ್ಕಿಂತ ಇವಾಗ ಇರೋ ಖರ್ಚನ್ನ ಕಮ್ಮಿ ಮಾಡ್ಕೊಂಡಾಗ ನಮಗೆ ಲಾಭ ಇದೆ ಅಂತ. ಅದೊಂದು ಮಾಡೋ ಖರ್ಚು ಕಡಿಮೆ ಮಾಡ್ಕೋಬೇಕು, ಕಮ್ಮಿ ಮಾಡ್ಬೇಕು ಅಂದ್ರೆ ಅಂತರ ಬೇಸಾಯ ಅಂತರ ಬೆಳೆ ಯಾವ್ದೊಂದು ಮಾಡ್ಕೋಬೇಕು, ಬೇಸಾಯಕ್ಕೆ ಮಾಡೋ ಖರ್ಚುಗಳನ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಇವತ್ತು ಲೇಬರ್ ಜಾಸ್ತಿ ಆಗಿರೋದ್ರಿಂದ ಸ್ವಂತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ವಂತ ನಾವು ನಮ್ಮ ಮಿಷಿನರಿನ ಯಾವುದೋ ಒಂದು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಖರ್ಚು ಕಮ್ಮಿ ಮಾಡ್ಕೋಬೋದು. ಏನು ಖರ್ಚು ಕಮ್ಮಿ ಮಾಡ್ಕೊತೀವೋ ಅದೇ ನಮಗೆ ಲಾಭ. ಇದೊಂದು ಉದ್ದೇಶ ಇದೆ. ಈಗ ತೆಂಗಿನ ಕಾಯಿಯಿಂದ ಎಣ್ಣೆ ತೆಗೆದು ಮಾರಾಟ ಮಾಡ್ತೀವಿ, ಇದರ ಬೇಡಿಕೆ ಹೇಗಿದೆ? ಯಾಕಂದ್ರೆ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಗೆ ಹೆಚ್ಚಿನ ಬೇಡಿಕೆ ಇದೆ. ಬೇಡಿಕೆ ಇದೆ ಈ ತೆಂಗಿನಕಾಯಿ ಎಣ್ಣೆಗೆ ಬೇಡಿಕೆ. ಇವತ್ತಿನ ದಿನಮಾನಗಳಲ್ಲಿ ಒಂದು ಎಲ್ಲ ಜನಗಳಿಗೆ ಅವೇರ್ನೆಸ್ ಬರ್ತಾ ಇದೆ, ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಆಗುವಂತ ಎಣ್ಣೆ ಅಂತ ಅನ್ಕೊಂಡು ಜನಗಳು ಅದನ್ನ ಬಳಸಕ್ ಶುರು ಮಾಡಿದ್ದಾರೆ. ರೈತರು ಕೂಡ ತಗೊಂಡೋಗಿ, ವ್ಯವಸ್ಥೆ ಇಲ್ದವರು ಕೂಡ ರೈತರು ಕೂಡ ತಮ್ಮ ಕಾಯಿ ತಗೊಂಡೋಗಿ ಎಲ್ಲಿ ಯಾರು ಎಣ್ಣೆ ತಗೊಳ್ತಾರೋ ಅಲ್ಲಿ ತಗೊಂಬಂದು ಎಣ್ಣೆ ತೆಗೆದುಕೊಂಡು ತಗೊಂಬಂದು ಅವ್ರು ಬಳಸಕ್ ಶುರು ಮಾಡಿದ್ದಾರೆ. ಆ ಥರ ನಮ್ಮ ಭಾಗದಲ್ಲಿ ತುಂಬಾ ಜನ ರೈತರು ಮಾಡ್ತಾ ಇದ್ದಾರೆ. ಏನು ವಿಶೇಷ ಗುಣಗಳನ್ನ ಈ ಒಂದು ವಿಶೇಷ ಎಣ್ಣೆಯಲ್ಲಿ ಕಾಣಬಹುದು? ಈ ಎಣ್ಣೆಯಲ್ಲಿ ನಮಗೆ ಅಂಶ ಅಂತಂದ್ರೆ ಲಾರಿಕ್ ಅಂಶ ಒಂದು ಜಾಸ್ತಿ ಇರುತ್ತೆ ಬೇರೆ ಎಲ್ಲ ಎಣ್ಣೆಗಳಲ್ಲೂ ಇರೋದಕ್ಕಿಂತ. ಪ್ಲಸ್ ಆಮೇಲೆ ಇದರಲ್ಲಿ ತಾಯಿಯ ಎದೆಯಲ್ಲಿರುವಂತ ಪೋಷಕಾಂಶಗಳು ಇರುತ್ತೆ ಇದರಲ್ಲಿ, ತೆಂಗಿನಕಾಯಿ ಎಣ್ಣೆಯಲ್ಲಿ. ಆಮೇಲೆ HDL ಕೊಲೆಸ್ಟ್ರಾಲ್ ಇರುತ್ತೆ. LDL ಕೊಲೆಸ್ಟ್ರಾಲ್ ಕೆಟ್ಟದು, HDL ಕೊಲೆಸ್ಟ್ರಾಲ್ ಒಳ್ಳೆಯದು. ಅದು ಅಂಶ ಜಾಸ್ತಿ ಇದರಲ್ಲಿ ಇರೋದ್ರಿಂದ ಈ ಎಣ್ಣೆ ದೇಹಕ್ಕೆ ಅಷ್ಟು ಪೂರಕವಾಗಿರುತ್ತೆ. ಇದು ದುಬಾರಿ ಇದೆಯಾ? ಸ್ವಲ್ಪ ಮಟ್ಟಿಗೆ ಇವತ್ತಿನ ಇದಕ್ಕೆ ದುಬಾರಿನ ಒಂದು ಅಂಶ ಇದೆ. ಅದನ್ನ ರೈತರಿಗೆ ಲೆಕ್ಕಕ್ಕೆ ನೋಡಿದ್ರೆ ಇದು ದುಬಾರಿ ಏನಲ್ಲ. ಯಾಕೆ ಅಂತಂದ್ರೆ ಈಗ 500-600 ರೂಪಾಯಿ ರೇಂಜಲ್ಲಿ ಮಾರ್ಕೆಟ್ ಆಗ್ತಾ ಇದೆ. ಬೆಂಗಳೂರು ಅಂತ ನಗರಗಳಿಗೆ ಬಂದರೆ 700-750 ರೂಪಾಯಿಗೆ ಹೋಗ್ತಾ ಇದೆ. ಆದರೆ ಆರೋಗ್ಯ ಅಂತ ಲೆಕ್ಕ ನೋಡಿದಾಗ ಅದು ದುಬಾರಿ ಅನ್ನೋದು ಬರಲ್ಲ. ಈಗ ಬರಲ್ಲ, ಅಷ್ಟು ಬೆನಿಫಿಟ್ ಇದೆ, ಅಷ್ಟು ಬೆನಿಫಿಟ್ ಇದೆ. ನಾವು 2 ವರ್ಷ ಯೂಸ್ ಮಾಡೋದ್ರಿಂದ ನಮ್ಮ ಮೆಡಿಕಲ್ ಬಿಲ್ ನ ರೆಡ್ಯೂಸ್ ಮಾಡಬಹುದು 100%. ನಾನು ಗ್ಯಾರಂಟಿ ಕೊಡ್ತೀನಿ. ನಾವು ಎಷ್ಟು ಬಳಸ್ತೀವೋ ಇದನ್ನು ಕಾಯಿ ಎಣ್ಣೆನ ಬಳಸೋದ್ರಿಂದ ನಮ್ಮ ಇನ್ ಮುಂದಿನ 2 ವರ್ಷದಲ್ಲಿ ನಮ್ಮ ಮೆಡಿಕಲ್ ಬಿಲ್ ಗ್ಯಾರಂಟಿ ಆಗಿ 60-70% ರೆಡ್ಯೂಸ್ ಆಗಿರುತ್ತೆ. ದೇಹದ ಎಲ್ಲಾ ಭಾಗಕ್ಕೂ ಬಳಸಬಹುದು, ಎಲ್ಲಾ ಭಾಗಕ್ಕೂ ಬಳಸಬಹುದು, ತಿನ್ನೋದಕ್ಕೂ ಬಳಸಬಹುದು, ಮೇಲ್ಭಾಗವಾಗಿ ಚರ್ಮ ಕಾಂತಿಗೆ ಎಲ್ಲದಕ್ಕೂ ಬಳಸಬಹುದು, ಎಲ್ಲದಕ್ಕೂ ಬಳಸಬಹುದು, ಕೋಲ್ಡ್ ಕ್ರೀಮ್ ಆಗಿ ಬಳಸಬಹುದು, ಸ್ಕಿನ್ ಟೆಕ್ಸ್ಚರ್ ಇದು ಮಾಡ್ಕೊಳಕ್ಕೆ ಬಳಸಬಹುದು. ಎಲ್ಲಾದ ಉದ್ದೇಶಗಳಿಂದನೂ ಇದು ಒಳ್ಳೆಯದು. ರೈತರು ಇದನ್ನ ಮಾಡಿದ್ರೆ ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ಬಹುದು. ಈ ರೀತಿ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟದಿಂದ, ಇಲ್ಲ ಕಾಯಿ ಕಿತ್ತು ಯಾರಿಗೂ ಕೊಟ್ಟು ಕೈ ತೊಳ್ಕೊಳ್ಳೋ ಬದಲಾಗಿ ಸ್ವಲ್ಪ ಶ್ರಮ ಆಗುತ್ತೆ. ಬೆಳೆಯೋದ್ರಲ್ಲಿ ಎಷ್ಟು ಉಳಿಸ್ಕೊಂತೀವೋ ಮಾರೋದ್ರಲ್ಲಿ ಅಷ್ಟು ಉಳಿಸ್ಕೊಂಡ್ರೆ ನಮ್ಗೆ ಅದೇ ಲಾಭ, ಅದೇ ಲಾಭ ಆಗುತ್ತೆ ಅಂತ. ಹೌದು ಹೌದು. ಈಗ ಎಣ್ಣೆ ತೆಗೆದಂತಹ ಉಳಿಕೆಯನ್ನ ಏನ್ ಮಾಡ್ತೀರಿ? 2-3 ವಿಧಾನ ಇದೆ ಎಣ್ಣೆ ತೆಗೆಯೋದ್ರಲ್ಲಿ. ಡೈರೆಕ್ಟ್ ಮೈಕ್ರೋ ಎಕ್ಸ್ಪೆಲಿಂಗ್ ಪ್ರೊಸೆಸ್ ಅಂತ, ಅದ್ರಲ್ಲಿ ಬಂದಿದ್ದ ಹಿಂಡಿನೆಲ್ಲ ನಾವು ಸ್ವಂತಕ್ಕೆ ಅಂದ್ರೆ ಅಡುಗೆಗೆ ಬಳಸಬಹುದು, ಬೇರೆ ಖಾದ್ಯಗಳಿಗೆ ಏನಕ್ಕಾದ್ರೂ ಬಳಸಬಹುದು. ಆದ್ರೆ ಕೊಬ್ಬರಿನಲ್ಲಿ ಬಂದಿದ್ದ ಹಿಂಡಿ ಇದೆಯಲ್ಲ, ಅದು ಬಂದು ಇಡಬಲ್ ಆಗಲ್ಲ. ಇದನ್ನ ಈ ಹಸುಗಳಿಗೆ ಹಿಂಡಿಯಾಗಿ ಬಳಸ್ತಾರೆ. ಕೊಬ್ಬರಿಯಲ್ಲಿ ಬಂದಿದ್ದ ಹಿಂಡಿನ, ತೆಂಗಿನಕಾಯಿ ಬಂದಿದ್ದ ಹಿಂಡಿನ ನಾವು ಬಳಸಬಹುದು. ನಾವು ಲೋ ಫ್ಯಾಟ್ ಪೌಡರ್ ಅಂತ ನಾವು ಮಾರ್ಕೆಟ್ ಮಾಡಿದೀವಿ ಅದನ್ನ. ಕಡೆಯದಾಗಿ ವಿನೋದ್ ಅವರೇ, ಈ ತೆಂಗನ್ನ ಬೆಳೆಯೋದಕ್ಕೆ ಹೊರಟಿರುವಂತ ರೈತರಿಗೆ ಅಥವಾ ಬೆಳೀತಾ ಇರುವಂತ ರೈತರಿಗೆ, ಯಾಕಂದ್ರೆ ತೆಂಗನ್ನ ಸರಿಯಾದ ಪದ್ಧತಿಯಲ್ಲಿ ಮಾಡ್ತಾ ಇಲ್ಲ, ಬೆಳೆ ಬೆಳೀತಾರೆ ಅದಕ್ಕೆ ಸರಿಯಾದಂತಹ ಬೇಸಾಯ ಕ್ರಮ ಮಾಡೋದಿಲ್ಲ, ನೀರಿನ ನಿರ್ವಹಣೆ ಮಾಡೋದಿಲ್ಲ, ಹಾಗಾಗಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಕಾಯಿ ಗಾತ್ರಗಳು ಅಥವಾ ಕಾಯಿನ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾಗಿ ರೈತ ಬಾಂಧವರಿಗೆ ತಮ್ಮ ಸಲಹೆ ಸೂಚನೆ ಏನು? ನೀರಾವರಿಯಲ್ಲಿ ಬೆಳೆಯೋದಾದರೆ ಒಂದು ವಿಧಾನ ಇದೆ, ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸಿ ಮಾಡೋದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರ ಆದಷ್ಟು ಕಮ್ಮಿ ಮಾಡ್ಕೋಬೋದು. ಅವಾಗ ಒಂದು ಕಮ್ಮಿ ಮಾಡ್ಕೊಂಡಾಗ ಅದು ನಮಗೆ ಖರ್ಚು ಕಮ್ಮಿ ಆಗುತ್ತೆ. ಒಂದು ಕೊಟ್ಟಿಗೆ ಹಸಿರೆಲೆ ಗೊಬ್ಬರ ಸೇರಿಸೋದ್ರಿಂದ ಭೂಮಿಯ ಟೆಕ್ಸ್ಚರು ಲೂಸ್ ಆಗ್ತಾ ಹೋಗುತ್ತೆ. ಲೂಸ್ ಆದಾಗ ನೀವು ವರ್ಷದಲ್ಲಿ 8 ಸಾಲು 6 ಸಾಲು ಗೇದಿದೆಯಲ್ಲ, ಅದು 2 ಸಾಲು ಗೇದ್ರೆ ಸಾಕು, ಅದು ಒಂದು ಖರ್ಚು ಕಮ್ಮಿ ಆಗುತ್ತೆ. ಏನು ಸಾವಯವ ಅಂಶ ಭೂಮಿಗೆ ಸೇರ್ಬೇಕು, ಹೆಂಗ್ ಸೇರಿಸ್ತೀರಾ ನಿಮಗೆ ಬಿಟ್ಟಿದ್ದು, ಸೊಪ್ಪಾಗಿ ಸೇರಿಸ್ತೀರಾ ಗರಿಯಾಗಿ ಸೇರಿಸ್ತೀರಾ. ಈಗ ಸೇರಿಸೋದ್ರಿಂದ ಹೆಚ್ಚಿಸಬಹುದು, ಒಂದು ಭೂಮಿಯ ಲೂಸ್ ಪದರ ಲೂಸ್ ಆಗ್ತಾ ಹೋಗುತ್ತೆ ಹೆಚ್ಚು ಸೇರಿಸೋದ್ರಿಂದ. ಅವಾಗ ಗೇಮೆ ಕಮ್ಮಿ ಆಗುತ್ತೆ, ಮಾಡಿದ್ರು ಪರವಾಗಿಲ್ಲ ಈ ಒಂದು ಪದ್ಧತಿಯನ್ನು ಅನುಸರಿಸೋದ್ರಿಂದ. ಆಮೇಲೆ ಮೌಲ್ಯವರ್ಧನೆ ಬಗ್ಗೆ ಏನು ಹೇಳ್ತೀರಿ? ಮೌಲ್ಯವರ್ಧನೆ ಸಾಮಾನ್ಯವಾಗಿ ಈಗ ಅನುಕೂಲ ತಕ್ಕನಾಗೆ ನಾವು ನಮ್ಮ ಇಳುವರಿನ ಎಳ್ನೀರಿಗೆ, ಕಾಯಿಗೆ, ಕೊಬ್ಬರಿಗೆ ಮೂರಕ್ಕೂ ಮಾಡ್ಕೋಬಹುದು.